इंडियन साइन लैंग्वेज रिसर्च एंड ट्रेनिंग सेंटर की स्थापना हुई थी। मुझे खुशी है कि संस्थान अब तक 10,000 वर्ड्स और एक्सप्रेशंस की डिक्शनरी तैयार कर चुका है। ಮನದ ಮಾತಿನ 100 ಚಿಂತನೆಗಳು ವಿಶೇಷ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ 7:26. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಟೊಮ್ಯಾಟೋ ಬೆಳೆಯಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗೆ ಸಂದರ್ಶನದ 2ನೇ ಭಾಗವನ್ನು ಕೇಳಲಿದ್ದೀರಿ. ಸಂದರ್ಶಿಸುತ್ತಾರೆ ಎಸ್ ಸುಬ್ರಹ್ಮಣ್ಯ. ನಂತರದಲ್ಲಿ ಕೆಲವು ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಟೊಮ್ಯಾಟೋ ಬೆಳೆಯಲ್ಲಿ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ಈಗ ಬೇರೆ ಬೇರೆ ಹಂತದಲ್ಲಿ ಕೀಟಗಳು ಮತ್ತು ರೋಗಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಯಾವ್ಯಾವ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ರೋಗಗಳಿಗೆ ನಾಟಿ ಮಾಡಿದೀನಿ, ನಾಟಿ ಮಾಡಿದ ಮೇಲೆ ನನಗೆ ಪ್ರಾರಂಭ ಆಗತಕ್ಕಂಥ ಸಮಸ್ಯೆಗಳು, ಕೀಟದ ಸಮಸ್ಯೆ, ರೋಗದ ಸಮಸ್ಯೆ, ಅವುಗಳನ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ. ನಾವು ಕೆಲವೊಂದ್ಸಲ ಟ್ರೈಕೋಡರ್ಮ ಸುಡೋಮೋನಸ್ ಮಣ್ಣಿಗೆ ಕೊಟ್ಟಿಲ್ಲ ಸರ್, ನಾನು ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಯಾವ ರೀತಿ ನೆಕ್ಸ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಯಾವತ್ತರ ನಿರ್ವಹಣೆ ಮಾಡ್ಬೋದು, ಯಾರು ಕೆಲವೊಂದ್ಸಲ ಮಣ್ಣಿಗೆ ಕೊಡಕ್ ಸಾಧ್ಯ ಆಗಲಿಲ್ಲ, ಸಗಣಿ ಗೊಬ್ಬರ ಜೊತೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಟ್ರೈಕೋಡರ್ಮ ಸುಡೋಮೋನಸ್ ಟೆಟ್ರಾಮೋನಸ್ ಅಂತಂದ್ರೆ, ನಾಟಿಯಾಗಿ ಒಂದು 8-10 ದಿವಸ ಆದ್ಮೇಲೆ, ನಾಟಿಯಾಗಿ 8-10 ದಿವಸ ಆದ್ಮೇಲೆ 200 ಲೀಟರ್ ನೀರಿಗೆ, 200 ಲೀಟರ್ ನೀರಿಗೆ 1 ಲೀಟರ್ ಟ್ರೈಕೋಡರ್ಮ, 1 ಲೀಟರ್ ಸುಡೋಮೋನಸ್, 1 ಲೀಟರ್ ಪೆಸಿಲೋಮೈಸ್. ಸರ್, ಇದೇನೇನು ಪೆಸಿಲೋಮೈಸ್ ಏನವು? ಟ್ರೈಕೋಡರ್ಮ ಅಂತಕ್ಕಂಥದ್ದು ಜೈವಿಕ ಶಿಲೀಂಧ್ರ, ಎಸ್ಪೆಷಲಿ ಅಂಗಮಾರಿ ರೋಗಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಬಳಸ್ತದೆ. ಅಂಗಮಾರಿ ರೋಗ ಅಂತಂದ್ರೆ ಕಡಾಂಗಮಾರಿನ ಕಂಟ್ರೋಲ್ ಆಗ್ತದೆ, ನಿಯಂತ್ರಣ ಬರ್ತದೆ, ಪ್ಲಸ್ ಆಲ್ಟರ್ನೇಟ್ ಎಲೆಕ್ಟ್ರಿಕ್ ರೋಗ ನಿಯಂತ್ರಣ ಬರ್ತದೆ, ಮತ್ತು ಶಿಲೀಂಧ್ರ ರೋಗಗಳು ನಿಯಂತ್ರಣ ಬರ್ತದೆ. ಇದೆಲ್ಲ ನಾವು ಟ್ರೈಕೋಡರ್ಮ ಬಳಸೋದ್ರಿಂದ. ಇವೆಲ್ಲ ಸೂಕ್ಷ್ಮಾಣ ಜೀವಿಗಳು, ಇವು ಜೈವಿಕ ಸೂಕ್ಷ್ಮಾಣ ಜೀವಿಗಳು, ಆರ್ಗಾನಿಕ್ ಸೂಕ್ಷ್ಮಾಣ ಇದೆಲ್ಲ ನಾಟಿಕ್ ಕೆಮಿಕಲ್ಸ್ ಬೇಸ್ ಸೂಕ್ಷ್ಮ ಇದ್ದಾಗ ಸುಡೋಮೋನಸ್ ಅಂತಕ್ಕಂಥ ಸುಡೋಮೋನಸ್ ಅಂತಕ್ಕಂಥ ಒಂದು ಜೈವಿಕ ದುಂಡಾಣಿ ಏನಿದೆ, ಇದು ಕೀಟ ನಿರ್ವಹಣೆ ಮಾಡೋದ್ರ ಜೊತೆ, ಅಂದ್ರೆ ಮುಖ್ಯವಾಗಿ ನಾವು ಸುಡೋಮೋನಸ್ ಅಂತಕ್ಕಂಥ ದುಂಡಾಣಿ ನಿರ್ವಹಣೆ ಮಾಡೋದ್ರ ಜೊತೆಯಲ್ಲಿ ಇದ್ರ ಬೆಳವಣಿಗೆಗೆ ಬಹಳ ಸಹಕಾರಿ. ಇದನ್ನ ನಾವು ಯೂಶುವಲ್ಲಾಗಿ PGPR ಅಂತ ಕರಿತೀವಿ. PGPR ಅಂತಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಜೋಬ್ಯಾಕ್ಟರ್, ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಜೋಬ್ಯಾಕ್ಟರ್ ಅಂತೇಳಿ. ಅಂದ್ರೆ ಏನರ್ಥ ಅಂದ್ರೆ, ಹಾರ್ಮೋನ್ಸ್ ಸೈಟೋ ಹಾರ್ಮೋನ್ಸ್ ರಿಲೀಸ್ ಮಾಡೋದ್ರಿಂದ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿ ಸಹಕಾರ, ಗಿಡ ತುಂಬಾ ಚೆನ್ನಾಗಿ ಬೆಳೀತದೆ. ಸುಡೋಮೋನಸ್ ಇರತಕ್ಕಂಥ ಜಾಗದಲ್ಲಿ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಕೀಟ ಶಿಲೀಂಧ್ರ ಬಾಧೆ ಕಡಿಮೆ ಆಗ್ತದೆ, ದುಂಡಾಣು ಬಾಧೆ ಕಡಿಮೆ ಆಗುತ್ತೆ, ಪ್ಲಸ್ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿ. ಇನ್ನೊಂದು ಪೆಸಿಲೋಮೈಸಿಸ್, ಟೊಮೆಟೊ ಬೆಳೆಗಾರರಿಗೆ ನಾನು ಕಂಪಲ್ಸರಿ ಉಪಯೋಗಿಸ್ರಿ ಅಂತಕ್ಕಂಥದ್ದು ಹೇಳ್ಬೇಕು. ಯಾಕಂದ್ರೆ ನಿಮಗೆ ಗೊತ್ತಿದೆ, ಈ ಬೇರುಗಳ ಮೇಲೆ ಗಂಟುಗಳು ಬಹಳ ಬಂದ್ಬಿಡ್ತಾರೆ, ಗಂಟು ರೋಗಗಳು, ಗಂಟು ರೋಗಗಳು ಎಲ್ಲಿ ಬಹಳಷ್ಟು ರೈತರಿಗೆ ಅನುಭವ ಇರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬೇರಿನ ಮೇಲೆ ಗಂಟು ಜಾಸ್ತಿ ಇರ್ತದೆ. ಸರ್, ಈ ಓಸಲ ಸೀಸನ್ ಅಲ್ಲಿ ಇದ್ ಹೆಂಗ್ ನಿಯಂತ್ರಣ ಮಾಡೋದು? ಏನಿಲ್ಲ ಅಂತಂದ್ರೆ ಅದು ಜೈವಿಕ ಅಂದ್ರೆ ಪೆಸಿಲೋಮೈಸಿಸ್ ಇಲಾಸಿಲಿಸ್ ಅಂತಕ್ಕಂಥ 1 kg 1 liter 200 liter 1 liter ಪೆಸಿಲೋಮೈಸಿಸ್ ಬಳಸಿ, ಅದ್ ಜೊತೆಗೆ ಸಾಧ್ಯ ಅಂದ್ರೆ 2 liter ಹಸುವಿನ ಗಂಜಲ 200 liter ಮಿಶ್ರಣ ಮಾಡಿಬಿಟ್ಟು ಪ್ರತಿ ಗಿಡದ ಬುಡಕ್ಕೆ ಡ್ರಿಂಕ್ ಮಾಡಿ, ಒಂದು 50-50 ml ಅಷ್ಟು ಡ್ರಿಂಕ್ ಮಾಡೋದ್ರಿಂದ ಎಲ್ಲಾ ಬಾಧೆಗಳು, ಅಂದ್ರೆ ಬೇರೆ ಅಂಗುಮಾರಿ ಆಗಿರ್ಬೋದು, ನಾನಾಗಲೇ ಹೇಳಿದೆ ಬೇರ್ ಮೇಲೆ ಬರ್ತಕ್ಕಂಥ ಗಂಟು ರೋಗ ಆಗಿರ್ಬೋದು, ದುಂಡಾಣು ರೋಗ ಆಗಿರ್ಬೋದು, ಸಿಲಿಂಡರ್ ರೋಗಗಳು ಕಂಟ್ರೋಲ್ ಮಾಡ್ತಾರೆ. ಇದ್ರ ಜೊತೆಗೆ ಹತೋಟಿ ಆಗೋದ್ರ ಜೊತೆಗೆ ಗಿಡದ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಸಹಕಾರಿ ಆಗ್ತದೆ ಅಂತ. ಇನ್ನೊಂದು ರೈತರಿಗೆ ಇಲ್ಲಿ ಸ್ಪಷ್ಟಪಡಿಸ್ತೀನಿ, ಕೆಲವೊಂದ್ಸಲ ಕೇಳ್ತಿರ್ತಾರಪ್ಪ ಸರ್, ನಾನು ಟೊಮೆಟೊ ಬೆಳೆದಿದ್ದೆ, ಬೇರು ಗಂಟು ರೋಗ ಪದೇ ಪದೇ ಬರ್ತಾ ಇದೆ,

ಆ ಲಕ್ಷಾಂತರ ರೋಗಾಣು ಮೇಲೆ ಒಂದು ಮಳೆ ಹನಿ ಬಿತ್ತು ಅಂತಂದ್ರೆ ಆ ರೋಗಾಣುಗಳು ಮತ್ತೆ ಮುಂದಿನ ಎಲೆಗೆ ಹರಡಕ್ಕೆ ಸಹಾಯ ಆಗ್ತದೆ. ಎಲ್ಲವರೆಗೆ ಹರಡುತ್ತೆ, ಸಾಮಾನ್ಯ ರೋಗಗಳು ಒಂದರಿಂದ ಒಂದೂವರೆ ಕಿಲೋಮೀಟರ್ ದೂರ ಹರಡಬಲ್ಲು. ನಿಮ್ ಜಮೀನು ಒಂದಲ್ಲ, ಒಂದೂವರೆಯಿಂದ ಒಂದೂವರೆ ಕಿಲೋಮೀಟರ್ ವರೆಗೆ ಹರಡಬಲ್ಲವು ಗಾಳಿ ಮುಖಾಂತರ, ಮಳೆಯಲ್ಲಿ ಬೀಳ್ತಕ್ಕಂಥ ಗಾಳಿ. ಆ ದೃಷ್ಟಿಯಿಂದ ರೋಗ ನಿಯಂತ್ರಣ ಏನಿದೆಯಲ್ಲ ಅದು ಬಹಳ ಕಷ್ಟ ಸಾಧ್ಯ ಆಗಿದೆ. ಅದಕ್ಕಾಗಿ ರೋಗ ಇರ್ತಕ್ಕಂಥ ಎಲೆಗಳನ್ನ ಕಿತ್ತು ಕುಡಿದ್ರೆ ಇದನ್ನು ಜಾಸ್ತಿ ರೈತರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಕಂಪಲ್ಸರಿ ಇದನ್ನು ಮಾಡಿದ್ರೆ ಟೊಮೆಟೋದಲ್ಲಿ ರೋಗಗಳ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಇದು ಒಂದು ಮಾತು ರೈತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಆಗಿಂದ ಕೆಲವು ಸಮಸ್ಯೆಗಳು ಬಳಸುತ್ತಾರೆ ಸರ್, ನಾವು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಬೇರೆ ಬೇರೆ ಮಾಡ್ಲಿಕ್ಕೆ ಸಾಧ್ಯ. ನಾಟಿ ಮಾಡಿ ಒಂದು 25-30 ದಿವಸ ಆದ್ಮೇಲೆ, ಇದು ನಾಟಿ ಮಾಡಿದ್ಮೇಲೆ ಸ್ವಲ್ಪ ಈ ಅಂಟು ಬಲೆಗಳನ್ನ ಬಳಸ, ಅಂಟು ಬಲೆಗಳು ಅದೇ ಹಳದಿ ಬಣ್ಣದ ಅಂಟು ಬಲೆಗಳು ಎಷ್ಟು, ನೀಲಿ ಬಣ್ಣದ ಅಂಟು ಬಲೆಗಳನ್ನು ಎಷ್ಟು ಬಳಸ್ಬೇಕು, ಒಂದು 5 ಪ್ರತಿ ಎಕರೆಗೆ ಬಳಸ್ಕೊಳ್ಳಿ. ಒಂದು 5 ಅಂಟು ಬಲೆ ಹಳದಿ ಕಲರ್ ಒಂದು ನೀಲಿ, ಯಾಕೆ ಬೇರೆ ಬೇರೆ ಕಾನೂನು, ಯಾಕಂದ್ರೆ ಕೆಲವು ಸೀಟುಗಳು ಕೆಲವು ಕಲರ್ಗೆ ಆಕರ್ಷಣೆ ಆಗ್ತದೆ. ಅಂಟು ಬಲೆ ಒಂದ್ಸಲ ಅಂಟು ಬಲೆ ಅಂಟಿಗೆ ಬಂದು ಹುಳ ಬಿತ್ತು ಅಂತಂದ್ರೆ ಮತ್ತೆ ಅದರಿಂದ ಹೊರಗೆ ಬರೋದಿಲ್ಲ, ಲೈಫ್ ಸೈಕಲ್ ಕಂಪ್ಲೀಟ್ ಅಲ್ಲಿಗೆ ಕ್ಲೋಸ್. ಅಂದ್ರೆ ಉದಾಹರಣೆಗೆ ನೀವು ಹಳದಿ ಅಂತ ತಗೊಂಡ್ರೆ ಅದು ಬಿಳಿ ನೋಡ ಬಹಳ ಇಷ್ಟಪಡ್ತದೆ, ಹಳದಿ ಕಲರ್ ಲೀಕ್ಸ್ ಮನೆಯಲ್ಲಿ ಕೂಡ ಬಹಳ ಇಷ್ಟಪಡ್ತದೆ ಆ ಕಲರ್. ನೀವು ಟಿಪ್ಸ್ ಅಂತ ಬಂದಾಗ ಟಿಪ್ಸ್ ಬಂದ್ರೆ ಬ್ಲೂ ನೀಲಿ ಕಲರ್ಗೆ ಬಹಳ ಇಷ್ಟ, ಅಂದ್ರೆ ಕಲರ್ ಅಟ್ರಾಕ್ಷನ್ ಇರ್ತದೆ. ಆ ದೃಷ್ಟಿಯಿಂದ ಕೂಡ ಬಳಸ್ಕೊಡ್ರಿ ಅಂತ ನಾನು ಇನ್ನೊಂದು ರೈತರಿಗೆ ಸ್ಪಷ್ಟಪಡ್ತೀನಿ. ಆಗಿಂದಾಗೆ ಈ ನೀಲಿ ಬಣ್ಣ ಮತ್ತು ಹಳದಿ ಬಣ್ಣದ ಎಂಟು ಬಲೆಗಳ ಜೊತೆಗೆ ಆಗಿಂದಾಗೆ ಬೇವಿನ ಸೋಪು, ಬೇವಿಂದು ಎಣ್ಣೆ, ಬೇವಿನ ಎಣ್ಣೆ ಸಿಂಪಡಣೆ ಮಾಡೋದನ್ನ ರೂಢಿಸಿ. ಬೇವಿನ ಎಣ್ಣೆ, ಒಂಗೆ ಎಣ್ಣೆ, ಬೇವಿನ ಈಗ ಬೇವಿನ ಎಣ್ಣೆ ಜೊತೆಗೆ ಬೇವಿನ ಸೋಪ್ ಲಭ್ಯ ಇದಾವೆ. ಈಗ ಐಸಿಆರ್ಕೆವಿ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಲ್ಲಿ ಲಭ್ಯ ಇದೆ ಬೇವಿನ ಸೋಪು, ಒಂಗೆ ಸೋಪುಗಳು. ಅದಾದ್ರೆ 10 ಗ್ರಾಂ ಪ್ರತಿ ಲೀಟರ್ ನೀರಿಗಾಗಿ ಸಿಂಪಡಣೆ ಮಾಡೋದ್ರಿಂದ ಕೀಟಗಳ ನಿರ್ವಹಣೆಗೆ ಮಾಡಲಿಕ್ಕೆ ಸಾಧ್ಯ. ಸರ್, ಬೇವು ಹಣ್ಣು, ಒಂಗೆ ಹಣ್ಣು ಯಾವ ರೀತಿ ಸಹಾಯ ಮಾಡಬಹುದು, ಬಹಳಷ್ಟು ರೈತರು ಯಾವ ರೀತಿ ಬೇವಿನ ಎಣ್ಣೆ ಸಹಾಯ ಮಾಡ್ತದೆ, ಬೇವಿನ ಎಣ್ಣೆ ಕೀಟ ಅಸೋಟಿ ಮಾಡಿಬಿಡ್ತದ, ಕೀಟ ಕೊಂದು ಬಿಡ್ತದ, ಕೀಟ ಕೊಲ್ಲುತ್ತದೆ ಅಂತಕ್ಕಂಥ ವಿಚಾರ ಅಂತ. ಬೇವಿನ ಎಣ್ಣೆ ಸಿಂಪಡಣೆ ಮಾಡೋದ್ರಿಂದ ಗಿಡ ಕೈ ಆಗ್ತದೆ, ಕೈ ಆದಂತ ಗಿಡ ಕೀಟ, ಉದಾಹರಣೆಗೆ ಒಂದು ಕೀಟ ತನ್ನದೇ ಆದ ಒಂದು ಗುಣಗಳನ್ನು ವ್ಯಕ್ತಪಡ್ತದೆ. ಕೀಟ ಬಂದು ಎಲೆಗಳ ಮೇಲೆ ಕೂತಾಗ ಕುತ್ಕೊಳ್ತಕ್ಕಂಥ ಜಾಗ ಬಹಳ ಕೀಟ ಚೆನ್ನಾಗಿರಬೇಕು ಅಂತ, ಅದು ಒಂದು ಗುಣ. ಅದು ಬಂದು ಕೀಟ ಕುಂತು ಅಂತಂದ್ರೆ ಎಲೆ ಮೇಲೆ ಇರ್ತಕ್ಕಂಥ ಹಣ್ಣೆ ಸ್ವಲ್ಪ ಜಾಗೃತಿ ಅಂತಂದ್ರೆ ಆಗ್ತದೆ, ಡಿಪೆಂಡೆಂಟ್ ಆಗ್ತದೆ, ಕುಂದ್ರೂಪಕ್ಕೆ ಫಿಕ್ಸ್ ಆಗೋದಿಲ್ಲ. ಆ ಜೀವದಲ್ಲಿ ಮೊಟ್ಟೆ ಇಡಬೇಕು ಅಂತ ಇಷ್ಟಪಡೋದಿಲ್ಲ, ಇಟ್ಟಿರ್ತಕ್ಕಂಥ ಮೊಟ್ಟೆ ಏನಾದ್ರು ಇದ್ರೆ ಮರಿಗಳಾಗೋದಿಲ್ಲ, ಮರಿ ಆಯ್ತು ಅಂದ್ರೆ ನೆಕ್ಸ್ಟ್ ಕೋಶ ವಸ್ತುಗೆ ಹೋಗೋದಿಲ್ಲ, ಕೋಶ ಇತ್ತು ಅಂದ್ರೆ ಕೂಡ ನೆಕ್ಸ್ಟ್ ಪತಂಗ ಚಿಟ್ಟೆ ಆಗ್ತದೆ. ಚಿತ್ತಂಗ ಪತಂಗಾತ ಚಿಟ್ಟೆ ಇತ್ತು ಅಂತಂದ್ರೆ ಹಾರ ಇಲ್ಲಾರ್ದನೆ ಗಿಡ ಕೈಯಾಗಿ ಇರ್ತಕ್ಕಂಥ ಹಾರ ಅದನ್ನ ತಿನ್ನೋಕ್ಕಾಗೋದಿಲ್ಲ, ಅದು ತಿಂದ ಗಿಡ ಸಾಯ್ತಕ್ಕಂಥದ್ದು. ಅಂದ್ರೆ ಹುಳುಗಳು ಹಾರ ಇಲ್ಲಾರ್ದನೆ ಸಾಯ್ತಕ್ಕಂಥದ್ದು, ಬಳಕೆ ಮಾಡಿಕೊಂಡ್ರೆ ಕೀಟಗಳ ನಿರ್ವಹಣೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ರೈತರಿಗೆ ಸ್ಪಷ್ಟಪಡಿಸ್ತೀನಿ. ಇದನ್ನ ಮುಖಾಂತರ ದೇವನೆಣ್ಣೆ ಮತ್ತು ಬೇವಿನ ಸೋಪ ಅಥವಾ ಬೇವಿನೆಣ್ಣೆ ಬೇವಿನೆಣ್ಣೆ ಬಳಸ್ತೀನಿ ಅನ್ನೋದಾದ್ರೆ ಸಾಮಾನ್ಯವಾಗಿ ಬಹಳಷ್ಟು ಬೇರೆ ಬೇರೆ ಲಭ್ಯ ಇದಾವೆ. ಇದು 10,000 PPM ಲಭ್ಯ ಇದೆ ನಮ್ಮ ಕಡೆ. 10,000 PPM ಇತ್ತಂತಂದ್ರೆ 0.5 ml ಇಂದ 1 liter 1 ml ಉದಾಹರಣೆಗೆ 1500 PPM ಇತ್ತು ಉದಾಹರಣೆಗೆ ಅಂತಂದ್ರೆ ಅದನ್ನ 3.5-4 ml ವರೆಗೂ ಬಳಸ್ಕೊಡ್ರಿ ಪ್ರತಿ ಲೀಟರ್. ಕೆಲವು 300 PPM ಸೋಪ್ ಅಂತಕ್ಕಂಥ 300 PPM ಲಭ್ಯ ಇದ್ರಿಂದ ಅಂತ ನೀವು 10 g/L ಬಳಸ್ಕೊಂಡು ಸಿಂಪಡಣೆ ಮಾಡಿದ್ರೆ ಬಹಳ ಕೀಟ ನಿರ್ವಹಣೆಗೆ ಸಹಕಾರಿ ಆಗ್ತದೆ ಅಂತ. ಇದನ್ನು ಕೂಡ ನೀವು ಚೆನ್ನಾಗಿ ಬಳಸ್ಕೊಳ್ಬಹುದು ಅಂತ. ಕೆಲವು ಫಿರೋಮೋನ್ ಟ್ರಾಪ್ಸ್ ಮೋಹಕ ಬಲೆಗಳು ಇದಾವೆ, ಎಸ್ಪೆಷಲಿ ಮೋಹಕ ಬಲೆಗಳು. ಆ ಮೋಹಕ ಬಲೆಗಳು ಕೂಡ ನೀವು ಬಳಸ್ಕೊಳ್ಬಹುದು ಕೀಟಗಳ ನಿರ್ವಹಣೆಗೆ, ಸಮಗ್ರ ಕೀಟ ನಿರ್ವಹಣೆ ಕೂಡ ಒಂದು ಅಂತ ಅವಾಗನ್ನ ಬಳಸ್ಕೊಳ್ಬಹುದು ಅಂತ. ಕೆಲವು ಅವಶ್ಯಕತೆ ಅನಿಸಿದಾಗ ರೋಗ ನಿರ್ವಹಣೆ ಬಳಸ್ಕೊಳ್ಬಹುದು. ಉದಾಹರಣೆಗೆ ಈ ಎಲೆ ಮೇಲೆ ಬರ್ತಕ್ಕಂಥ ಚಿಕ್ಕ ರೋಗ, ಸಾಮಾನ್ಯವಾಗಿ ಆಲ್ಟರ್ನರಿಗೆ ಎಲೆ ಚಿಕ್ಕ ರೋಗ ಅಂತ, ಎಲೆಗಳ ಮೇಲೆ ಉಂಗುರೋಗ ಚಿಕ್ಕಗಳು ಬರ್ತಾವೆ, ಅದನ್ನ ಆಲ್ಟರ್ನರಿಗೆ ಎಲೆ ಚಿಕ್ಕ ರೋಗ ಅಂತ ನಾವು ಕರಿತೀವಿ. ಆ ರೋಗದ ಬಾಧೆ ಜಾಸ್ತಿ ಏನಾದ್ರೂ ಕಂಡು ಬಂತಂದ್ರೆ ಮಾರ್ಕೆಟ್ ಲಭ್ಯ ಇರ್ತಕ್ಕಂಥ ಏನಿದೆ ಈಗ ಲಭ್ಯ ಇರ್ತಕ್ಕಂಥ ತಾಕತ್ ಅಂತ ಕೊಡುತ್ತೆ, ವಿಟಾಮಿನ್ಸ್ ಮತ್ತು ಅಜ್ಜಕೋನ ಅಜ್ಜಕೋನ ಜೊತೆ ಕ್ಯಾಪ್ಟನ್ ಇರುತ್ತೆ. 2 g ಪ್ರತಿ ಲೀಟರ್ ನೀರು ಸಿಂಪಡಣೆ ಮಾಡಿದ್ರೆ ತೋಟಕ್ಕನ್ನೋದು ರಿಸಲ್ಟ್ ಇದೆ. ಅಥವಾ ಕವಾಚ್ ಕ್ಲೋರೋಥಲ್ನಲ್ಲಿ ಕವಾಚ್ 2 g ಪ್ರತಿ ಲೀಟರ್ ನೀರು ಸಿಂಪಡಣೆ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತದೆ. ಇನ್ನೊಂದು ಸಡಹಂಗಮಾರಿ ಅಂತಕ್ಕಂಥದ್ದು ಬಹಳಷ್ಟು ಜನ ಕೇಳ್ತಾರೆ. ಸಡಹಂಗಮಾರಿ ರೋಗ ಜಾಸ್ತಿ ಇದೆ ಸರ್, ಏನ್ ಮಾಡ್ಬೇಕು ನಿಮ್ಮ ಇಡೀ ಪೂರ್ತಿ ಎಲೆಗಳ ಮೇಲೆ ಎಲೆಯೆಲ್ಲ ಪೂರ್ತಿ ಸುತ್ತ ಸುತ್ತದಂಗ ರೀತಿ ಆಗ್ಬಿಡ್ತೈತೆ. ಸಡಹಂಗಮಾರಿಗೆ ಎಷ್ಟು ರೋಗ ಜಾಸ್ತಿ ಇತ್ತು ಅಂತಂದ್ರೆ ರೋಗ ಬಾಧಿತ ಎಲೆಗಳನ್ನ ಸಾಧ್ಯ ಆದ್ರೆ ತೆಗೆದು ಹೊರಗಡೆ ಹಾಕಿ ಕುಡಿದ್ರಿ ಮೊದಲೇ. ಅದಾದ್ಮೇಲೆ ಮಾರ್ಕೆಟ್ನಲ್ಲಿ ಲಭ್ಯ ಇರ್ತಕ್ಕಂಥ ರಿಡೋಮಿಲ್ MZ ರಿಡೋಮಿಲ್ ಗೋಲ್ಡ್ ಅಂತ ಇದೆ, 1 g ಪ್ರತಿ ಲೀಟರ್ ಸಿಂಪಡಣೆ ಮಾಡಿದ್ರೆ ರೋಗ ನಿರ್ವಹಣೆಗೆ ಬರಲಿಕ್ಕೆ ಸಾಧ್ಯ. ಇನ್ನು ಸ್ವಲ್ಪ ರೋಗ ಜಾಸ್ತಿ ಆಗ್ಬಿಟ್ಟಿದೆ ಸರ್, ತುಂಬಾನೇ ಜಾಸ್ತಿ ಇದೆ. ಇತ್ತೀಚೆಗೆ ಒಂದು ನ್ಯೂ ಮಾಲಿಕ್ಯೂಲ್ ಬಂದಿದೆ, ಇಪ್ರೋ ವೆಲಿಡಿಯೋ ಕಾರ್ಬ್ ಅಂತ. ತುಂಬಾ ಚೆನ್ನಾಗಿರ್ತಕ್ಕಂಥ ಎಸ್ಪೆಷಲಿ ಈ ಪೈತಾಪ್ತರ ಜಾತಿಗೆ ಸೇರಿರ್ತಕ್ಕಂಥ ಇಬ್ಬರು ಒಳ್ಳೆ ಕಾರ್ಪ್ ಅಂತ ಅಂದ್ರೆ ಹಿಂದೆ ಫಾರ್ಮಾಟ್ ಮಾಡಿದ್ರೆ ಡಿ ಓ ಅಂತ ಒಂದು ಎಕ್ಸಾಂಪಲ್ ಮಾಡಿರ್ಕೊಳ್ಳ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವರ ಎಲೆಗಳ ಮೇಲೆ ಕಾಯಿಗಳ ಮೇಲೆ ಸಿಕ್ಕುಗಳು ಬರ್ತಾರೆ ಹೇಳ್ತಿರ್ತ ಸರ್, ಅವ್ರು ಚಿಕ್ಕ ಹೇಳಿ ಕಾಯಿತಲ್ ಮೇಲೆ ಚಿಕ್ಕ ಬಂದಿದೆ ಸರ್ ಅಂತ, ಅದು ದುಂಡಣಿಂದ ಬರ್ತಕ್ಕಂತ ಒಂದು ಚಿಕ್ಕೆ ಆತರ ಸಮಸ್ಯೆ ಜಾಸ್ತಿ ಏನಾದ್ರೂ ಕಂಡು ಬಂದಿತ್ತು ಅಂತಂದ್ರೆ ಅದು ಸಿ ಓ ಸಿ ಕಾಪರ್ ಆಕ್ಸಿಕ್ಲೋರೈಡ್ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಜೊತೆಗೆ ಸ್ಟೆಪ್ಟೋಸಾಕ್ಲಿನ್ 1/2 ಗ್ರಾಮ್ ಪ್ರತಿ ಲೀಟರ್ ನಿರ್ವಹಣೆ ಮಾಡಿದ್ರೆ ಕಾಯಿಗಳು ಬರ್ತಕ್ಕಂತ ಚಿಕ್ಕೆಗಳು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲವನ್ನ ಬಹಳಷ್ಟು ಎಲೆ ಮುದಿನ ನಂಜಿರೋಗ ಪಾಪ್ಸು ಸಮಸ್ಯೆ ವೀಲ್ ವೈರಸ್ ಅಂತ ಎಲೆ ಮುದಿ ನಂಜಿರೋಗ ಸಮಸ್ಯೆ ಲೀಸ್ಕರ್ಲ್ ವೈರಸ್ ಇರೋದ್ರಿಂದ ಹರಡ್ತಕ್ಕಂತ ಲೀಸ್ಕರ್ಲ್ ನಂಜಾಣೆ ರೋಗ ನಂಜಾಣೆ ರೋಗ ಬಂದಿತ್ತು ಅಂದ್ರೆ ಜನ ಬಹಳ ಕುಬ್ಜ ಆಗ್ಬಿಟ್ಟಿರ್ತೀವಿ. ಅದೇ ರೀತಿಯಿಂದ ಅದು ಯುವ ಕಾಯಿ ಕಚ್ಚೋದಿಲ್ಲ ಆ ಗಿಡದ ಬಾಧೆ ರೋಗಿತ್ತು ಅಂದ್ರೆ ಇರ್ತಕ್ಕಂತ ಗಿಡ ರೋಗವನ್ನು ಗಿಡದಿರ್ತಕ್ಕಂತ ಗಿಡವನ್ನು ತೆಗಿಬೇಕಾಗುತ್ತೆ ತೆಗೆದುಕೊಡಬೇಕು. ಸುತ್ತಮೇಲೆ ಅದಕ್ಕೊಂದು ಇಮಿಡಕ್ಲೋಪಿಡ್ 0.3 ml ಪರ್ಲೀಟರ್ ಅದನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಇದೆ ರೋಗಗಳು ನಿರ್ವಹಣೆ ಮಾಡಿ. ಬಟ್ ಏನು ಹೆಚ್ಚಿನ ಮಾಹಿತಿ ಅಂತಂದ್ರೆ ಇದು ಒಂದು, ಇದಲ್ದಾನೆ ಇದು ಪ್ರೊಡಕ್ಟ್ ಇದೆ ರೈತರಿಗೆ ಬಹಳಷ್ಟು ನಾನು ಸ್ಪಷ್ಟಪಡಿಸ್ತೀನಿ. ನಿಮಗೆ ಗಿಡ ಸತ್ಯವಾಗಿ ನೋಡ್ತಕ್ಕಂಥದ್ದು ಕೆಲವು ಲಘು ಪೋಷಕಾಂಶಗಳು ಕೊರತೆ ಕೂಡ ಟೊಮೆಟೊದಲ್ಲಿ ಜಾಸ್ತಿ ಕಾಣಬೇಕು. ಲಘು ಪೋಷಕಾಂಶಗಳು ಕೊರತೆ ನೀವು ಪೋಷಕಾಂಶಗಳು ಕೂಡ ನಾವು ಮ್ಯಾನೇಜ್ ಮಾಡ್ತೀವಿ. ಪೋಷಕಾಂಶಗಳ ಕೊರತೆ ಆಯ್ತಂದ್ರೆ ಗಿಡ ವೀಕ್ ಆಗ್ತದೆ, ಒಂದ್ಸಲ ಗಿಡ ಕೊರತೆ ಅಂತಂದ್ರೆ ರೋಗ ಬರಲಿಕ್ಕೆ ಕಾರಣ ಆಗುತ್ತದೆ. ಆ ದೃಷ್ಟಿಯಿಂದ ರೋಗಗಳು ನಿಮಗೆ ನಾವು ಕೂಡ ಸಾಕಾರ ಆಗ್ತದೆ. ಆ ದೃಷ್ಟಿಯಿಂದ ಪೋಷಕಾಂಶಗಳನ್ನ ನಾವು ಮ್ಯಾನೇಜ್ ಮಾಡೋದು ಕೂಡ ಒಂದು ಉತ್ತಮವಾದ ಒಂದು ನಿರ್ವಹಣೆ ವಿಧಾನ. ಅದಕ್ಕೆ ಸರ್ಕಾರಿ ಸ್ಪೆಷಲ್ ಅಂತ ಲಭ್ಯ ಇದೆ, ISR ನಲ್ಲಿ ಡೆವಲಪ್ ಮಾಡಿದ್ರೆ ಇಂಡಿಯನ್ ಆರ್ಟಿಕಲ್ ನಲ್ಲಿ ಲಭ್ಯ ಇರ್ತಕ್ಕಂತ ಒಂದು ಇಂಡಿಯನ್ ಮೈಕ್ರೋ ಲಘು ಪೋಷಕಾಂಶ ಸರ್ಕಾರಿ ಸ್ಪೆಷಲ್ 5 g/L ಸಿಂಪಡಣೆ ಮಾಡಿ 5 g/L ಅಂದ್ರೆ ಪ್ರತಿ ಒಂದು 10 liter ಒಂದು ಉದಾಹರಣೆ 15 liter ಬಳಸ್ತೀರಿ ಅಂತಂದ್ರೆ 75 g ಒಂದು ಟ್ಯಾಂಕ್ಗೆ ಜೊತೆಗೆ ಒಂದು ನಿಂಬೆಹಣ್ಣು ಅಂದ್ರೆ ಅದರ pH ಮೇಂಟೈನ್ ಮಾಡ್ಲಿಕ್ಕೆ ರಕ್ತಪಾರ ಮೇಂಟೈನ್ ಮಾಡ್ಲಿಕ್ಕೆ ಅದ್ರ ಜೊತೆಗೆ ಒಂದು 4 liter ಶಾಂಪ್ ಹಾಕಿ ಸಿಂಪಡಣೆ ಬೆಳಿಗ್ಗೆ ಅಥವಾ ಸಾಯಂಕಾಲ 20 ದಿವಸಕ್ಕೆ ಒಂದ್ಸಲ ಇದನ್ನು ಪುನರಾವರ್ತನೆ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ಈ ಸರ್ಕಾರಿ ಸ್ಪೆಷಲ್ ಅಂತ. ಇದು ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜ ಲಭ್ಯ ಇದೆ. ಆಸಕ್ತಿ ರೈತರು ಅದರ ಉಪಯೋಗ ಪಡ್ಕೊಳ್ಳಿ. ಐಸಿಆರ್ ಬೇರೆ ಬೇರೆ ಕಡೆ ಕೃಷಿ ವಿಜ್ಞಾನ ಕೇಂದ್ರ ಕೂಡ ಲಭ್ಯ ಇದೆ. ಎಲ್ಲಿ ಸಾಧ್ಯನೋ ಆಗದ ರೈತರು ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕ ವೈಜ್ಞಾನಿಕ ವಿಜ್ಞಾನಿಗಳ ಸಂಪರ್ಕ ಇಟ್ಕೊಳ್ರಿ, ವಿಜ್ಞಾನ ಕೇಂದ್ರ ಪಡ್ಕೊಳ್ರಿ ಅಂತ ಹೇಳ್ತೀನಿ. ಸರ್ವೇ ಸಾಮಾನ್ಯ ಇದು ಬಳಸ್ಕೊಂಡ್ರೆ ಇದರ ಗಿಡ ಅಂದ್ರೆ ಉದಾಹರಣೆಗೆ ಗಿಡ ಒಂದು ತುಂಬಾ ಒಂದು ಪೋಷಕಾಂಶದ ಕೊರತೆಯಿಂದ ಹೊರ ಗುಂಡು ಗಿಡ ಸುಲಭವಾಗಿ ಬೆಳೆಯಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು. ಅಂದ್ರೆ ಟೊಮೆಟೋದಲ್ಲಿ ಇಷ್ಟು ಎಲ್ಲಾ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡ್ರೆ ಉತ್ತಮವಾದ ಅಂತ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ರೈತರಿಗೆ ಇದ್ರದ್ದು ಏನಾದ್ರೂ ಬೇಕಿತ್ತು ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬಿಡಿ ಪಂಪನಗೌಡ್ರೆ. ನನ್ನ ಹೆಸರು ಡಾಕ್ಟರ್ ಪಂಪನಗೌಡ್ರ ಅಂತ ಹೇಳಿ, ಇಲ್ಲಿ ನನ್ನ ನಂಬರ್ ಕೂಡ ಬರ್ಕೊಂಡಿದ್ವಿ 7 4 0 6 1 5 2 8 1 5 7 4 0 6 1 5 2 8 1 5 7 4 0 6 1 5 2 8 1 5. ಒಂದು ಹೆಚ್ಚಿನ ಮಾಹಿತಿ ಬೇಕಾಯ್ತಂದ್ರೆ ಇದು ನಂದು ವಾಟ್ಸಪ್ ನಂಬರ್, ನಾನು ರೈತರಿಗೆ ನೀವು ಫೋನ್ ಮಾಡಿ ನಮ್ಗೆ ವಾಟ್ಸಪ್ ಕಳಿಸ್ಕೊಡ್ರಿ, ಅದರಿಂದಲೇ ನಾನು ಉತ್ತರ ಕೊಟ್ಟಿರ್ತೀನಿ. ಬಹಳ ಸಂತೋಷ ಪಂಪನಗೌಡ್ರೆ, ಇಷ್ಟೊತ್ತು ಬಹಳ ನಿರೀಕ್ಷೆ ಇಟ್ಕೊಂಡು ಬೆಳೆಯುವಂತಹ ಟೊಮೆಟೊ ಬೆಳೆಯಲ್ಲಿ ಹೀಗೆ ಸುಲಭವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬಹುದು, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ನಾವು ನಿರೀಕ್ಷೆ ಹಾಗೆ ಬೆಳೆ ಪಡೆಯೋದಕ್ಕೆ ಅವಕಾಶಗಳಿರುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಬಹಳ ಮನದಟ್ಟಾಗೋ ಥರ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಟೊಮೆಟೊ ಬೆಳೆಯಲ್ಲಿ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ರೈತ ಮಿತ್ರರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನ ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿರುವ ಡಾ ಜೆಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಿಸುತ್ತಾರೆ ಎಸ್ಸಿ ಹೇಮಕುಮಾರ್. ಈಗ ಕೆಲವು ಜನಪದ ಗೀತೆಗಳನ್ನು ಕೇಳಿ. ದನಿ ಚಂದಾ ಕಿನ್ನೂರಿ ನುಡಿಸೋಣ ಬೆರಳಿ ನಂದ ಚಂದವು ಕಿನ್ನೂರಿ ನುಡಿಸೋಣ ಬೆರಳಿ ನಂದ ಚಂದವು ಚಕ್ಕಿ ನುಂಗಕ್ಕೆ ನಾರಿ ಮನಸಿಟ್ಟಳು ಬೆಳ್ಳಿ ನುಂಗಕ್ಕೆ ನಾರಿ ಮನಸಿಟ್ಟಳು ನಾರಿ ಬೆಳ್ಳಿ ನುಂಗಕ್ಕೆ ನಾರಿ ಮನಸಿಟ್ಟಳು ಎಲ್ಲೋ ಜಗಪ್ಪ ನಿನ್ನರ ಮಾಡೆ ಎಲ್ಲೋ ಜಗಪ್ಪ ನಿನ್ನ ಕಳನಾರೆ ಎಲ್ಲೋ ಜಗಪ್ಪ ನಿನ್ನ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿಡಲಾರಿ ನೀನೇ ತಿತ್ತವ ನಾರಿ ತಂದಿಡಲಾರಿ ನೀನೇ ತಿತ್ತವ ತಂದಿಡಲಾರಿ ನೀನೇ ತಿತ್ತವ ನಾರಿ ತಂದಿಡಲಾರಿ ನೀನೇ ತಿತ್ತವ ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ ಆನೆ ಸಲು ನಾನು ಕದ್ದೆ ನೇರಾರಿ ಕುದುರೆ ಸಲು ನಾನು ಕದ್ದೆ ನೇನೆ ಎರರ ಹೆಣ್ಣಿಗೆ ನಾನು ಬಿದ್ದೇನೆ ನಾರಿ ಎರರ ಹೆಣ್ಣಿಗೆ ನಾನು ಬಿದ್ದೇನೆ ಎಲ್ಲೋ ಜಗತ್ತ ನಿನ್ನರ ಮಾರೆ ಎಲ್ಲೋ ಜಗತ್ತ ನಿನ್ನ ಕಳ ಮಾರೆ ಎಲ್ಲೋ ಜಗತ್ತ ನಿನ್ನರ ಮಾರೆ ಜೋಗಿ ಎಲ್ಲೋ ಜಗತ್ತ ನಿನ್ನ ನನ್ನಲ್ಲಿ ನಿನಗೆ ಮನಸ್ಸಾಕೆ ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣೋ ಜೋಗಿ ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣೋ ಜೋಗಿ ನಿನ್ನ ಬಿಟ್ಟು ನಾನಿರಲಾರೇ ಜೋಗಿ ನಿನ್ನ ಬಿಟ್ಟು ನಾನಿರಲಾರೇ ಜೋಗಿ ನಿನ್ನ ಬಿಟ್ಟು ನಾನಿರಲಾರೇ ಜೋಗಿ ನಿನ್ನ ಬಿಟ್ಟು ನಾನಿರಲಾರೇ ಎಲ್ಲೋ ಜಗತ್ತ ನಿನ್ನರ ಮಾರೆ ಎಲ್ಲೋ ಜಗತ್ತ ನಿನ್ನ ಕಳ್ಳ ಮಾರೆ ಎಲ್ಲೋ ಜಗತ್ತ ನಿನ್ನಾರ ಬೆಂತರ ಘಟ್ಟ ಅಲ್ಲಿ ಗರ್ವತ್ತು ಘಟ್ಟ ಅಲ್ಲಿದ್ದ ಕಾಣೆ ನಲ್ಲರ ಮಾರೇ ರಾರಿ ಅಲ್ಲಿದ್ದ ಕಾಣೆ ನಲ್ಲರ ಮಾನೆ ಅಲ್ಲಿದ್ದ ಕಾಣೆ ನಲ್ಲರ ಮಾನೆ ನಾರಿ ಅಲ್ಲಿದ್ದ ಕಾಣೆ ನಲ್ಲರ ಮಾನೆ ಕಿಂಡೂರಿ ನುಡಿಸೋಣ ದನಿ ಚಂದ ಕಿನ್ನೂರಿ ನುಡಿಸೋಣ ಬೆರಳಿ ನಂದ ಚಂದ ಬಿಸಿಲು ಬೇಗಿಗೆ ಬೇಯಲಾರೆ ಜಾತುರಿಗೆ ಬರೋದಿಲ್ಲ ಹುಡುಗಿ ಜಾತುರಿಗೆ ಬರೋದಿಲ್ಲ ಜಾತುರಿಯ ಹಾದಿಯಲ್ಲಿ ಕಳ್ಳು ಮುಳ್ಳು ತುಳಿಯಾದಿದ್ರೆ ಬಿಸಿಲು ಬೇಗಿಗೆ ಬೇಯಾದಿದ್ರೆ ಸಾರೊಟ್ಟು ತರಿಸಿಕೊಡೋಣ ಹುಡುಗ ಸಾರೊಟ್ಟು ತರಿಸಿಕೊಡೋಣ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ ತೂರಿಗೆ ಹೋಗ ನೀಳೋ ಹುಡುಗ ಹೋಗುವಾಗ ಕಾಸಿನ ರೊಕ್ಕ ಕೈಯಾಗಿಲ್ಲ ಬಾಕಿ ರೊಕ್ಕ ಮನೆಯಾಗಿಲ್ಲ ಜಾತುರಿಗೆ ಬರೋದಿಲ್ಲ ಹುಡುಗಿ ಜಾತುರಿಗೆ ಬರೋದಿಲ್ಲ ಜಾತುರಿಗೆ ಹೋಗುವಾಗ ಕಾಸಿನ ರೊಕ್ಕ ಕೈಯಾಗೈತೆ ಬಾಕಿ ರೊಕ್ಕ ಮನೆಯಾಗೈತೆ ಜಾತುರಿಗೆ ಹೋಗೋಣ ಹುಡುಗ ಜಾತುರಿಗೆ ಹೋಗೋಣ ತುಂದು ಮಾಡಿ ದುಮ್ಮನ ಜಾತ್ರೆ ಹೋಗಾನ್ ಹೋಗಾನ್ ನಡಿ ತುಂದು ಮಾಡಿ ದುಮ್ಮನ ಜಾತ್ರೆ ಹೋಗಾನ್ ಹೋಗಾನ್ ನಡಿ ಬಂದಿ ಮುರಿಸಿ ಲಡ್ಡು ಮಿಠಾಯಿ ತರಿಸೋಣ್ ತರಿಸೋಣ್ ನಡಿ ಬಂದಿ ಮುರಿಸಿ ಲಡ್ಡು ಮಿಠಾಯಿ ತರಿಸೋಣ್ ತರಿಸೋಣ್ ನಡಿ ಹೋಗಾನೇಳೆ ಜಾತೂರಿಗೆ ಹೋಗಾನೇಳೆ ಹುಡುಗಿ ಹೋಗಾನೇಳು ಹುಡುಗ ಹೋಗಾನೇಳೆ ಹುಡುಗಿ ಹೋಗಾನೇಳು ಹುಡುಗ ಹೋಗಾನೇಳೆ ಹುಡುಗಿ Thank you. ಹೋಗ ಬೆಳಗಿನ ಜಾವಕ್ಕೆ ಮೋಡಲ ಕೆಂಪಾದಾಗ ಸ್ವಾಮಿ ಮೋಡಿ ಬರುವಾಗ ಹಾಡಾಡಿ ಅಳುತ್ತಾನ ಜೋ ಸ್ವಾಮಿ ಮೋಡಿ ಬರುವಾಗ ಹಾಡಾಡಿ ಅಳುತ್ತಾನ ಜೋ